ಆಹ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಶ್ಯೋ ಹರಿಷ್ಠನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ ದಧಾತು ಓಂ ಶಾಂತಿ ಶಾಂತಿ ಶಾಂತಿ ಬಹಿಷ್ಪ್ರಜ್ಞೋ ವಿಪುರ್ ವಿಶ್ವಾಹಿ ದಕ್ಷಿಣಾಕ್ಷಿಮುಖೆ ವಿಶ್ವ ಮನಸ್ಯಂತಸ್ತು ತೈಜಸಃ ಆಕಾಶೇ ಚ ಹೃದಿ ಪ್ರಜ್ಞಃ ತ್ರಿಧಾ ದೇಹೇ ವ್ಯವಸ್ಥಿತಃ ಎಚ್ಚರದ ಎಚ್ಚರದ ಅವಸ್ಥೆಯಲ್ಲಿಯೇ ಮೂರು ಅವಸ್ಥೆಗಳ ಅನುಭವ ನಮಗೆ ಆಗ್ತಾನೆ ಇರ್ತದೆ. ಅಲ್ಲ, ನೀವು ಉತ್ಪ್ರೇಕ್ಷೆ ಆಗ್ತಿದ್ದು ಮೂರು ಅವಸ್ಥೆಗಳ ಅನುಭವ ನಮಗೆ ಬಂದೇ ಬರ್ತದೆ. ಸೊ ಹೊರಮುಖವಾದ ಇಂದ್ರಿಯಗಳ ಮೂಲಕವಾಗಿ ಹೊರಮುಖವಾದ ಇಂದ್ರಿಯಗಳನ್ನು ಆ ಮೂಲಕವಾಗಿ ಹೊರಗಿರುವ ವಿಷಯಗಳನ್ನು ಶಬ್ದಸ್ಪರ್ಶಾದಿ ವಿಷಯಗಳನ್ನು ಏನು ಅನುಭವಕ್ಕೆ ತಂದುಕೊಳ್ತೀವಿ ಆ ಕ್ಷೇತ್ರವನ್ನು ಎಚ್ಚರಾವಸ್ಥ. ಅಲ್ಲಿರುವವನು ವೈಶ್ವಾನರ, ಅವನಿಗೆ ವಿಶ್ವ ಅಂತ ಕರೆಯೋಣ. ಇದು ಆ ವಿಶ್ವನ ಲೋಕ. ಅನುಭವ ಕದನೋ ಇಲ್ಲೋ, ನಾವು ಹೊಸದಾಗಿನ್ನು ಅನುಭವಿಸಬೇಕಾಗಿಲ್ಲ. ಈ ಎಚ್ಚರಾವಸ್ಥೆಯಲ್ಲಿಯೇ ಈ ಪ್ರಶ್ನೆ ಕೂಡ ಕೇಳಿಸ್ತದೆ ನಮಗೆ. ಸೊ ಹೀಗಾಗಿ ಇದು ಸಾಕ್ಷಾತ್ ನಿತ್ಯ. ಅವ್ರು ಹೇಳ್ತಾರೆ, ಈ ದಕ್ಷಿಣಾಕ್ಷಿ ಮುಖದಿಂದ ವಿಷಯಗಳನ್ನು ಅನುಭವಿಸಿದ ನಂತರ ನಾವು ಇಂದ್ರಿಯಗಳನ್ನು ನಿಲ್ಲಿಸಿದರೂ ಕೂಡ ನಮ್ಮ ಸ್ಮೃತಿಗೆ ಏನು ಬರ್ತದ, ನಮ್ಮ ನೆನಪಿನ ಪಟಲದಲ್ಲಿ ಏನು ಬರ್ತದ, ನಮ್ಮ ಸ್ಕ್ರೀನ್ನಲ್ಲಿ ಏನು ಮುದ್ರಿತವಾಗಿರ್ತದ, ನಮ್ಮಲ್ಲಿ ಏನು ಇಂಪ್ರೆಷನ್ಸ್ ರಿಸೀವ್ ಆಗಿರ್ತವೆ, ಅವುಗಳನ್ನು ಪುನಃ ನಾವು ಸ್ಮೃತಿಗೆ ತಂದುಕೊಂಡಿದ್ದಾದರೆ ಅದನ್ನು ತೈಜಸ್ ಅಂತ ಕರೀತಾರೆ. ಅದೇ ಸ್ವಪ್ನ. ಸ್ವಪ್ನದಲ್ಲಿ ಏನಾಗ್ತದೆ, ಜಾಗೃತದ ಅನುಭವಗಳ ವಾಸನಾ ಪ್ರಪಂಚವು ಮುಂದೆ ಬರ್ತದೆ. ಡೆಫಿನೇಷನ್ಸ್ ಎಲ್ಲ ಬರ್ತವೆ. ಜಾಗೃತ ಪ್ರಪಂಚದ ಅನುಭವಗಳು ವಾಸನಾ ರೂಪದಲ್ಲಿ ನಮ್ಮ ಮನಸ್ಸಿನಲ್ಲಿ ಮೂಡಿರ್ತವೆ. ಅವು ತಮ್ಮದೇ ಆದ ಲೋಕವನ್ನು ಸೃಷ್ಟಿ ಮಾಡುತ್ತವೆ. ಇದು ಹೇಗೆ ಈಶ್ವರನ ಲೋಕವು ಸೃಷ್ಟಿತವಾಗಿದೆಯೋ ಹಾಗೆ ಕನಸು ಈ ಛೋಟಾ ಈಶ್ವರನ ಲೋಕ ಸೃಷ್ಟಿಯಾಗಿರ್ತದೆ. ನಾವೇನು ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ, ನಾವು ಎಲ್ಲರೂ ಕೂಡ ಛೋಟ ಛೋಟ ಈಶ್ವರ ಇದ್ದಂಗೆ. ಅದು ಅವನ ಲೋಕ, ಇದು ನಮ್ಮ ಲೋಕ. ಮಾಯಾ ಎನ್ನುವ ಬೀಜದಿಂದ ಪ್ರವೃತ್ತಗೊಂಡಿರುವಂತಹ ಆ ಲೋಕ ಹೇಗೋ ಹಾಗೆಯೇ ವಾಸನಾ ಎನ್ನುವ ಬೀಜದಿಂದ ಪ್ರವೃತ್ತವಾಗಿರುವುದು ಈ ಲೋಕ. ಸಮಯದಲ್ಲಿ ಮಾಯಾ, ಇದು ಮಾಯಾನೇ. ಏಕೆಂದ್ರೆ ಮತ್ತೆ ಫರ್ದರ್ ನೀವು ಡಿಸ್ಕಷನ್ ಹೋದ್ದಾದ್ರೆ ಏನು ಕಾರಣ ಇದಕ್ಕೆ, ಅವಿದ್ಯೆ. ಅವಿದ್ಯದಲ್ಲಿ ಏನಿದೆ, ಬೀಜಗಳಿವೆ. ಯಾವ ಬೀಜಗಳಿವೆ, ಸತ್ವ ರಜಸ್ಸು ತಮಸ್ಸು. ಅಲ್ಲಿ ಮಾಯೆಯಲ್ಲಿ ಯಾವ ಬೀಜ ಇದೆ, ಸತ್ವ ರಜಸ್ಸು ತಮಸ್ಸು. ಹೋಗ್ಯಾನ, ಈಕ್ವೇಶನ್ ಈಕ್ವಲ್ ಟು ಈಕ್ವಲ್. ಈ ಮನಿ ಎಷ್ಟು ದೊಡ್ಡ ಕಟ್ಟಿಸ್ತಾರಲ್ಲ, ಅವರಿಗೆ ಯಾವ ಮೈಕ್ ಅವಶ್ಯಕತೆ ಇಲ್ಲ. ಏಕೆಂದ್ರೆ ಅಲ್ಲಿದ್ದವ್ರಿಗೆ ಕೇಳಿಸ್ಬೇಕಲ್ಲ ನಾವು ಇದು ಮಾಡಿ ಅದು ನ್ಯಾಚುರಲಿ ಹೈಕ್ ಆಗಿಬಿಟ್ಟಿರ್ತದೆ. ಬನ್ರಿ ಬನ್ರಿ, ಸೈಲೆನ್ಸ್ ಮಾಡಿ ಬಂದ್ಬಿಡ್ರಿ. ಸೊ ಆಫ್ಟರ್ ಆಲ್ ಏನು ಡ್ರೀಮ್ ಅಂದರೆ, ನಮ್ಮ ಒಳಗೆ ಏನು ಜಾಗೃತ ಅನುಭವಗಳ ಬೀಜ ಇಂಪ್ರೆಷನ್ಸ್ ಉಳಿರ್ತವೆ, ಆ ಇಂಪ್ರೆಷನ್ಸ್ ಆಫ್ಟರ್ ಆಲ್ ನಿಮ್ಗೆ ಗೊತ್ತಿರಬೇಕು, ನಮ್ಮ ಒಳಗೆ ಏನು ವಾಸನೆ ಇರ್ತವೆ ಹೊರಗೆ ಹೋಗಲೇಬೇಕು. ನೋ ಒನ್ ಕೆನ್ ಎಸ್ಕೇಪ್ ಫ್ರಮ್ ದಿಸ್, ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ಸ್. ನಾನು ಪ್ರಾಕ್ಟಿಕಲ್ಲಾಗಿ ಗ್ರೌಂಡ್ ರಿಯಾಲಿಟಿ ಮಾತಾಡ್ತಾ ಇದ್ದೀನಿ, ಯಾರಿಗೂ ಇದರಿಂದ ಎಸ್ಕೇಪ್. ಪ್ರತಿಯೊಬ್ಬರು ಒಳಗಿರುವಂಥ ವಾಸನಾ ಲೋಕದಲ್ಲಿ ಅವರು ಒಂದಿಲ್ಲ ಒಂದು ದಿನ, ಒಂದಿಲ್ಲ ಒಂದು ಪ್ರಸಂಗದಲ್ಲಿ ಅವರು ಅದನ್ನು ಎದುರಿಸಲೇಬೇಕು. ಓ, ಬಿಕಾಸ್ ಸೀಡ್ ಇಸ್ ಅ ಸೀಡ್, ಯು ಕ್ಯಾನ್ ಡು ಎನಿಥಿಂಗ್ ವಿತ್ ದಟ್. ಮತ್ತು ನೀವು ಅದರ ಬಗ್ಗೆ ಮಾನಸಿಕವಾಗಿ ಹಿಂಸೆ ಕೊಡೋ ಅವಶ್ಯಕತೆ ಇಲ್ಲ. ಯಾಕೆ? ಅದು ನಿಮ್ಮ ಕೆಳಗಿಲ್ಲ, ಅದು ಯಾವತ್ತೂ ಆದದ್ದು ಕರ್ಮದ ಫಲದ ಅನುಭವ. ಆ ವಾಸನಾ ಡಿಸೈರ್ ಚಕ್ರಗಳನ್ನು ಹೇಳಿದ್ದೀನಿ ನಿಮಗೆ, ನಿಮಗೆ ಯಾರಿಗೂ ಎಸ್ಕೇಪಿಸಮ್ ಇಲ್ಲ. ಧರ್ಮ ಎಲ್ಲಿ ಬರ್ತದೆ ಅಂತಂದರೆ, ಹೀಗಿದ್ದಾಗ್ಯೂ ಕೂಡ ಅದನ್ನು ರಾಷ್ಟ್ರಕ್ಕೂ ಸಮಾಜಕ್ಕೂ ಮತ್ತು ನಿನ್ನ ಮೋಕ್ಷ ಮಾರ್ಗಕ್ಕೂ ಹಿತಕರವಾಗಿ ಹೇಗೆ ಅದನ್ನು ಕನ್ವರ್ಟ್ ಮಾಡಬೇಕು, ಅದನ್ನು ಬದಲಾವಣೆ ಮಾಡಬೇಕು, ಅದನ್ನು ಪರಿವರ್ತನೆ ಮಾಡ್ಕೋಬೇಕು, ಅಲ್ಲಿ ನಿನ್ನ ಸ್ವಾತಂತ್ರ್ಯತೆ ಇದೆ. ಅದನ್ನೇನು ಉಪಯೋಗ ಮಾಡ್ಕೊಳ್ಳೋದೇ ಹೋದರೆ ಅದನ್ನು ಅಪರಾಧವಾಗುತ್ತೆ. ಈ ವಾಸನಾ ಲೋಕ ಏನಿದೆಯೋ ಇದು ತನ್ನದೇ ಆದ ಒಂದು ಲೋಕವನ್ನು ಸೃಷ್ಟಿ ಯಾಕೆ ಮಾಡ್ಕೋತದೆ ಅಂತಂದರೆ, ಹೊರಗೆ ಅದಕ್ಕೆ ಏನೇನೋ ಒತ್ತಡಗಳು, ಸೋಷಿಯಲ್ ಆಬ್ಲಿಗೇಷನ್ಸ್ ಇರ್ತವೆ, ಧರ್ಮಾಧರ್ಮದ ಸೂಕ್ಷ್ಮತೆಗಳು ಇರ್ತವೆ. ಅಯ್ಯೋ ಏನಂತಾರೋ ಏನೋ, ಅವ್ರೇನಂತಾರೋ ಏನೋ, ಬೇಡ ಬಿಡಪ್ಪ, ಮುಟ್ಟೋದು ಬೇಡ, ಹೋಗೋದು ಬೇಡ, ಜಾಮೂನು ಮುಟ್ಟೋದು ಬೇಡ, ಜಾಮೂನು ಮುಟ್ಟೋದು ಬೇಡ, ನನ್ನ ಡಯಾಬಿಟಿಸ್ ಏನಾಗ್ತದೆ ಏನೋ, ಅದು ಹೆಚ್ಚು ಕಡಿಮೆ ಆದರೆ ಹೆಂಗೆ ಮಾಡೋದು, ಒಳಗಡೆ ಏನಿದೆ, ಹಾಂ ಏನು ವಾಸನ ಇದೆ, ಜಾಮೂನು ತಿನ್ನಬೇಕು. ತೀವ್ರವಾದ ಉತ್ಕಟವಾದ ವಾಸನ, ಹೊರಗೆ ತಿನ್ನಲಿಕ್ಕೆ ಡಾಕ್ಟರ್ ಅವಕಾಶ ಕೊಡೋಂಗಿಲ್ಲ, ನನ್ನ ಹೆಲ್ತ್ ಅವಕಾಶ ಕೊಡೋಂಗಿಲ್ಲ, ಸಮಾಜ ಅವಕಾಶ ಕೊಡೋಂಗಿಲ್ಲ, ಯೂನಿಯನ್ ತಿನ್ನಿಸ್ಬಾರ್ದು, ಬರೇ ಜಾಮೂನು ತಿಂತಾನೆ ಅಂತ. ಸೋಷಿಯಲ್ ಅಬ್ಲಿಗೇಷನ್, ಸಾಮಾಜಿಕ ಒತ್ತಡ. ಸೊ ಇವೆಲ್ಲವುಗಳ ಪ್ರಸಂಗದಲ್ಲಿ ಅದು ವಾಸನ ವಿಲ್ಲಿ ವಿಲ್ಲಿ ವಿಲ್ಲಿ ವಿಲ್ಲಿ ವಿಲ್ಲಿ ಒದ್ದಾಡ್ತದೆ, ಚಿಗುರು ಹೊರತು ಒಳಗೆ ಸುಮ್ಮನೆ ಇರಲಿಕ್ಕೂ ಆಗ್ತದೆ. ಅವಾಗ ಏನು ಮಾಡ್ತದೆ, ತನ್ನದೇ ಲೋಕವನ್ನು ಸೃಷ್ಟಿ ಮಾಡ್ಕೊಂಡು. ಆ ಲೋಕದಲ್ಲಿ ಒಬ್ಬ ಜಾಮೂನು ತಿನ್ನೋನನ್ನು, ರಾಶಿ ರಾಶಿ ಜಾಮೂನುಗಳನ್ನು ಎಲ್ಲ ರೆಡಿ ಮಾಡಿಟ್ಬಿಟ್ಟು ತಿನ್ನ, ಎಷ್ಟು ಬೇಕಷ್ಟು ತಿನ್ನ. ಇವನೇನು ತಿಂತಾನೆ, ಇವನೇನು ಅದರ ರುಚಿನ ಅನುಭವಿಸ್ತಾ ಇದ್ದಾನೆ, ಈಗೇನು ಆ ಜಾಮೂನನ್ನು ಆನಂದಿಸ್ತಾ ಇದ್ದಾನೆ, ವಾಹ್ ವಾಹ್ ಏನು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ, ಅದನ್ನು ರುಚಿಯಾಗಿ ಅನುಭವಿಸ್ತಾ ಇದ್ದಾನೆ, ಅದರ ರುಚಿಯನ್ನು ಬಾಯಿಂದ ಹೇಳ್ಕೊಳ್ತಾ ಇದ್ದಾನೆ, ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾ ಇವೆ ಅಲ್ಲಿ, ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತವೆ ಅಂತ ನೀ ಎಚ್ಚರ ಆದ್ಮೇಲೆ ಇಲ್ಲಿ ಸಿಹಿ ಹತ್ತಿದ್ರು ಅಂತ ಹಿಂಗ್ ನೋಡ್ಲಿಕ್ಕೆ ಹೋಗ್ಬೇಡ. ಅದು ಸತ್ಯ, ಅಷ್ಟು ಇಂದ್ರಿಯ ಕೆಲಸ ಮಾಡ್ಯಾವೆ. ಇದು ಸ್ವಪ್ನ ಲೋಕ. ಇದನ್ನ ಅನುಭವಿಸ್ತಾ ಇರುವವನ ಹೆಸರು ತೈಜಸ. ಯಾವ ಅಂತಃಕರಣದ ವೃತ್ತಿರಹಿತವಾದ ಸ್ಥಿತಿಯಲ್ಲಿ ಎಲ್ಲವೂ ಶಾಂತವಾಗಿವೆಯೋ, ಎಚ್ಚರವೂ ಶಾಂತವಾಗಿದೆ. ಎಚ್ಚರ ವಿಶ್ವನಲ್ಲಿ ಎಚ್ಚರವು ಎಚ್ಚರವಾಗಿದೆ, ತೈಜಸ್ಸಿನಲ್ಲಿ ಎಚ್ಚರವು ವಾಸನಾ ಜೊತೆಗೆ ಇದೆ. ಮತ್ತು ಪ್ರಾಜ್ಞೆ ಹೆಂಗತ್ತಾನೆ ಅವನು, ಎಚ್ಚರ ಅದು ಬಿಡಬೇಡ್ರಿ, ಎಚ್ಚರವೇ ತಾನು ಎಚ್ಚರ ಅನ್ನೋದು ಗೊತ್ತಿಲ್ಲದೆ ಅವನ ಅವ್ಯಕ್ತವಾಗುತ್ತ. ಹೀಗಾಗಿ ಎರಡು ಶಬ್ದನ ಪ್ರಯೋಗ ಮಾಡಿದ್ದಾರೆ, ವ್ಯಾಕೃತ ಅವ್ಯಾಕೃತ. ನಮಗೀಗ ಕನಸಿನಲ್ಲಿ ಅನುಭವ ಆದ್ಮೇಲೆ ಅವನಿಗೆ ವಾಸನ ಕಡಿಮೆ ಆಗ್ತದೆ. ಕಡಿಮೆ ಹೆಚ್ಚು ಅನ್ನೋ ಪ್ರಶ್ನೆ ಇಲ್ಲಿದೆ. ಇಲ್ಲಿ ಹೌದು ಹೌದು ಹೌದು. ಅವ್ರು ಎಚ್ಚರ ಆದ್ಮೇಲೆ ನಿಮ್ಮ ಹೇಳಿಕೆ ಪ್ರಕಾರ ಈ ಈ ಭಯಗಳು ಅವನಿಗೆ ಇರಬಾರ್ದು. ಆ ವಸನ ಎಕ್ಸಾಸ್ಟ್ ಆಗ್ಬಿಟ್ಟಿದೆ. ಈ ಹಾಗೇನಿಲ್ಲ, ಈಗೇನಿಲ್ಲ. ಯಾಕೆ ಅಂತ ಹೇಳ್ತೇನೆ ನಿಮಗೆ, ನನ್ನ ಕೇಳಿದ ಪ್ರಶ್ನೆ ಚೆನ್ನಾಗಿದೆ. ಯಾಕಂತ ಹೇಳ್ತೇನೆ ನಾನು, ಜಾಮೂನು ವಾಸನ ಅಲ್ಲ, ಅದೇ ಸಿಂಪಲ್ ಜಾಮೂನ್ ಅಷ್ಟೇ. ಅದು ಎಲ್ಲ ಪದಾರ್ಥ ಅಂತ ಅದೊಂದು ವಸ್ತು, ಎಲ್ಲ ವಸ್ತು ಅಂತ ಅದೊಂದು ವಸ್ತು ವಸ್ತು. ಅದನ್ನು ರುಚಿಸಬೇಕು ಅನ್ನುವ ಏನು ಪ್ರವೃತ್ತಿ ಇದೆ, ಟೆಂಡೆನ್ಸಿ ಟು ಟೇಸ್ಟ್, ಅದು ವಾಸನ. ಸೊ ಅದು ಹೆಚ್ಚು ಕಡಿಮೆ ಅನ್ನೋ ಪ್ರಶ್ನೆ ಇಲ್ಲ, ಅದು ಇರುತ್ತದೆ. ಎಚ್ಚರ ಆದ ಮೇಲೆ ಕೂಡ ಇರುವ ಸಾಧ್ಯತೆ ಇದೆ. ಏಕೆಂದರೆ ಈ ಎಚ್ಚರದ ಈ ಪ್ರಪಂಚ ಆ ಟೆಂಡೆನ್ಸಿಗಳನ್ನು ಎಕ್ಸಾಸ್ಟ್ ಮಾಡಲಿಕ್ಕಾಗಿ ಶಬ್ದ ಸ್ಪರ್ಶ ರೂಪ ರಸಗಂಧ ವಿಷಯ ವಸ್ತುಗಳನ್ನು ಭಗವಂತನು ಜೊತೆ ಜೊತೆಗೆ ಸೃಷ್ಟಿ ಮಾಡಿದ್ದು ನಾವು ಅಭ್ಯಾಸ ಮಾಡಿದ್ದೀವಿ. ಹೀಗಾಗಿ ಇದು ಎಲ್ಲೂ ಹೋಗೋದಿಲ್ಲ, ಅದು ಇರ್ತದೆ. ಆದರೆ ಒಂದು ಸಾಧ್ಯತೆ ಇದೆ ಅಂತ ನನಗನ್ನಿಸ್ತದೆ. ಏನು ಅಂದರೆ ಆ ಇಂಟೆನ್ಸಿವಿಟಿ ಏನಿದೆ, ಇಂಟೆನ್ಸಿವಿಟಿ ಫೋರ್ಸ್, ಅದು ಬೇಗ ಸ್ವಲ್ಪ ಕಡಿಮೆ ಆಗಬಹುದು ಅಂತ ಅನಿಸ್ತದೆ. ಈಗ ಎಷ್ಟೋ ಸಲ ಕನಸು ಕಂಡು ಎಚ್ಚರ ಆದಮೇಲೆ ಹಿಂದಿನ ದಿವಸಕ್ಕಿಂತ ಹೆಚ್ಚು ರಿಲ್ಯಾಕ್ಸ್ ಆಗುತ್ತೆ. ಯಾಕೆ ರಿಲ್ಯಾಕ್ಸ್ ಆಗಿರ್ತಾರೆ ಹೇಳಿ, ಚೊಡಾಕುಚ್ಚ ಹೋಗ್ಯಾನ, ಅಲ್ಪ ಸ್ವಲ್ಪ ಎಕ್ಸಾಸ್ಟ್ ಆಗಿರ್ತದೆ. ಸೊ ಹೀಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ. ಬಟ್ ದಟ್ ಈಸ್ ನಾಟ್ ಅ ಸೊಲ್ಯೂಷನ್, ಇಸ್ ನಾಟ್ ಅ ಸೊಲ್ಯೂಷನ್. ಈ 23ನೇ ಭಾಷ್ಯದಲ್ಲಿ ನಾನು ವ್ಯಾಕೃತಃ ಪ್ರಾಣಃ ಸುಷುಪ್ತಿ ತದಾತ್ಮಕಾನಿ ಕರಣಾನಿ ಭವಂತಿ ಕುಚ್ಚು ಕುಚ್ಚು ಹೋಗಯ. 22ನೇ ಭಾಷ್ಯ ಪೂರ್ತಿ ಆಗಿಲ್ಲ ಅದಲ್ಲ, ಗೊತ್ತಾಗಿಲ್ಲ. ಅಲ್ಲಿ ಕೋಟ್ಗಳಿವೆ, ಅಲ್ಲಿ ಓನ್ಲಿ ಕೊಟೇಶನ್ಸ್ ಕೋಟ್ಗಳಿವೆ. ಪ್ರಾಣೋ ಹಿ ಏವ ಏತಾನ್ ಸರ್ವಾನ್ ಸಂಹೃದೆ. ಪ್ರಾಣ ಅನ್ನುವನಿರುತ್ತಾನೋ ಅವನು ಇವೆಲ್ಲವನ್ನೂ ಕೂಡ ವ್ಯಾಪಿಸಿಕೊಂಡಿದ್ದಾನೆ. ಸಂವೃತ್ತಿ ಇತಿ ಛಾಂದೋಗ್ಯ ತೈಜಸ ಹಿರಣ್ಯಗರ್ಭ ಮನಃ ಸ್ತತ್ವಾತ್ ತೈಜಸ ಹಿರಣ್ಯಗರ್ಭ. ನಾವು ಏನು ವ್ಯಕ್ತಿಗತವಾಗಿ ತೈಜಸ ಅಂತ ಹೇಳ್ತಾ ಇದ್ದೀವಿ, ಏನು ಬೇರೆ ಯಾರೂ ಅಲ್ಲ, ಸಮಷ್ಟಿಯಲ್ಲಿ ಹಿರಣ್ಯಗರ್ಭ. ಇವನು ತೈಜಸ್ಸನ್ನು ಏನು ಮನಸ್ಸು ಬುದ್ಧಿಗಳಿಂದ ಕೂಡ್ಕೊಂಡಿದ್ದಾನೆ, ಹಾಗೆ ಹಿರಣ್ಯಗರ್ಭನು ಸಮಷ್ಟಿ ಮನಸ್ಸು ಬುದ್ಧಿಗಳಿಂದ ಕೂಡ್ಕೊಂಡು. ಇವೆಲ್ಲ ನಿಮಗೆ ಹೊಸ ಹೊಸ ಹೆಸರು ಕೇಳಿದಂಗೆ ಕೇಳಿಸ್ತವೆ. ಇವು ಏನು ಹೊಸವಲ್ಲ, ನಿಮಗಾಗಲೇ ಮೊದಲೇ ತಿಳಿದಿದೆ. ಅವುಗಳನ್ನು ಎಲ್ಲೆಲ್ಲಿ ಇಡಬೇಕು ಅಂತ ಅಷ್ಟೇ ತಿಳ್ಕೊಂಬಿಟ್ರೆ ಮುಗಿದೈತೆ ಅಷ್ಟೇ. ಹಿರಣ್ಯ ಗರ್ಭ ಅಂದಾಗ ಟೊಟಾಲಿಟಿ, ತೈಜಸ ಅಂದಾಗ ವ್ಯಷ್ಟಿ. ಅವನು ಬಿಟ್ಟು ಇವ ಇಲ್ಲ, ಅವನ ಗರ್ಭದಲ್ಲೇ ಇವನು ಬರ್ತಾನೆ, ಎಲ್ಲ ಒಟ್ಟು. ಆದರೆ ಉಪಾಧಿ ಭೇದದಿಂದ ವ್ಯಕ್ತಿಗತವಾಗಿ ನಾವೇನಂತೀವಿ, ತೈಜಸ ಅಂತ ಅಷ್ಟೇ. ಸೊ ಅವ್ರು ಹೇಳ್ತಾರೆ ಏನಪ್ಪ ಹಿ ತೈಜಸ ಹಿರಣ್ಯ ಗರ್ಭ ಮನಸ್ತತ್ವಾದ, ಅಂದರೆ ಇವನು ಹೇಗೆ ಮನಸ್ಸಿನಲ್ಲಿ ಸ್ಥಿತನಾಗಿದ್ದಾನೋ ಅವನು ಕೂಡ ಹಾಗೆ ಮನಸ್ಸಿನಲ್ಲಿ ಸ್ಥಿತನಾಗಿದ್ದಾನೆ. ಅದಕ್ಕೆ ಮುಂದಿನ ಕೋಟ್ ಹೇಳ್ತಾರೆ ಲಿಂಗಂ ಮನಃ, ಮನಃ ಲಿಂಗ, ಲಿಂಗವನ್ನು ಸೂಕ್ಷ್ಮ, ಮನಸ್ಸು ಸೂಕ್ಷ್ಮವಾಗಿದೆ. ಬೃಹದಾರಣ್ಯಕ್ಕೆ ಮನೋಮಯ ಅಯಂ ಪುರುಷ, ಟೋಟಲ್ನೊಳಗೆ ಮನೋಮಯ ಅಯಂ ಪುರುಷ ಅಂದಾಗ ತಪ್ಪೇನಿಲ್ಲ, ಬಟ್ ಯು ಹ್ಯಾವ್ ಟು ನೇಮ್ ಹಿಮ್ ಆಸ್ ಹಿರಣ್ಯಗರ್ಭ. ಇಂಡಿವಿಜುವಲ್ ಮನಸ್ಸಿನಲ್ಲಿ ವಾಸ ಮಾಡಿದ್ದಾನೆ ಅಂದಾಗ ಏನ್ ಹೇಳ್ತೀರಿ? ತೇಜಸ್. ಸೊ ಇಂಡಿವಿಜುವಲ್ ತೇಜಸ್ ಟೋಟಲ್, ಅದಕ್ಕೆ ಹೇಳ್ತಾರೆ ಮನೋಮಯ ಅಯಂ ಪುರುಷ ಇತ್ಯಾದಿ ಶ್ರುತಿಭ್ಯ. ಇವು ಕೋಟ್ ಒಂದು ನಾಲ್ಕು ಕೊಟೇಶನ್ ಕೊಟ್ಟಿದ್ದಾರೆ. ಸೊ ನಾವೀಗ 23 ಗುಣ. ನಾನು ಒಂದು ಅಬ್ಜೆಕ್ಷನ್ ಏನು, ಪ್ರಾಣ ವ್ಯಾಕೃತ, ಸಿಂಪಲ್ ಜಿಜ್ಞಾಸ, ಪ್ರಾಣ ವ್ಯಾಕೃತವೋ ಅವ್ಯಾಕೃತವೋ? ಪ್ರಾಣ ವ್ಯಾಕೃತವೋ ಅವ್ಯಾಕೃತವೋ? ವ್ಯಾಕೃತ ಅಂದರೆ ಮ್ಯಾನಿಫೆಸ್ಟೆಡ್, ಅವ್ಯಾಕೃತ ಅಂದರೆ ಅನ್ಮ್ಯಾನಿಫೆಸ್ಟೆಡ್. ಈಗ ಹೇಳಿ, ಪ್ರಾಣವು ಮ್ಯಾನಿಫೆಸ್ಟೆಡ್ ಅನ್ಮ್ಯಾನಿಫೆಸ್ಟೆಡ್, ಅರ್ಥಾತ್ ಅದು ಸೃಷ್ಟಿತವಾದದ್ದೋ? ಹೌದಲ್ವ? ಅದಕ್ಕೆ ಹೇಳ್ತಾರೆ ಹೇ ನಾನು ಪ್ರಾಣ ವ್ಯಾಕೃತ. ನೀವೇನು ಹಿಂದಿನ ಶ್ಲೋಕ ಹಿಂದಿನ ಭಾಷೆ ಬರೆದ್ರಿ, ಪ್ರಾಣ ಅವ್ಯಾಕೃತ. ಅದಕ್ಕೆ ಅಬ್ಜೆಕ್ಷನ್, ಸುಷುಪ್ತಿ ತದಾತ್ಮಕಾನಿ ಕರಣಾನಿ ಭವಂತಿ ಕಥಂ ಅವ್ಯಾಕೃತತಾ ನೈಷ ದೋಷ. ನಾವು ಪ್ರಾಣವನ್ನು ವ್ಯಾಕೃತ ಅಂತ ಯಾಕೆ ಕರಿತೀವಿ? ನೀವೆಲ್ಲ ಉತ್ತರ ಕೊಟ್ಟರೆ, ಈಗ ಪ್ರಾಣವು ವ್ಯಾಕೃತ ಯಾಕೆ ಅಂತ ನಾ ಕೇಳಿದ್ರೆ ಏನು ಉತ್ತರ ಕೊಡ್ತಿದ್ರೋ ಗೊತ್ತಿಲ್ಲ. ಇಲ್ಲಿ ಅವರು ಉತ್ತರ ಕೊಡ್ತಾರೆ, ಪ್ರಾಣನು ವ್ಯಾಕೃತನು ಏಕೆಂದರೆ ಸುಷುಪ್ತೆ ತದ್ ಆತ್ಮಕಾನಿ ಕರಣಾನಿ ಭವಂತಿ. ಗಾಢ ನಿದ್ರೆಯಲ್ಲಿ ಪ್ರಾಣವು ತನ್ನ ಜೊತೆಗೆ, ಗಾಢ ನಿದ್ರೆಯಲ್ಲಿ ಪ್ರಾಣವು ತನ್ನ ಜೊತೆಗೆ ಇಟ್ಕೊಂಡಿರ್ತದೆ. ಕರಣಾನಿ ಭವಂತಿ, ಎಲ್ಲ ಕರಣವೂ ಇಟ್ಕೊಂಡಿರ್ತದೆ. ಅದಕ್ಕೆ ಎಚ್ಚರ ಕೊಡೋದು, ನಮ್ಮ ಕಣ್ಣ ತೆಗಿತಾವ ಇನ್ನೊಬ್ರ ಕಣ್ಣು ತೆಗಿಯೋಂಗಿಲ್ಲ. ಯಾಕೆ ಹೇಳ್ರಿ? ನಮ್ಮ ಕಣ್ಣಿನ ಜೊತೆನೇ ಒಳಗೋಗಿರ್ತದೆ. ಅನ್ಮ್ಯಾನಿಫೆಸ್ಟೆಡ್ ಸ್ಟೇಟ್ನಲ್ಲಿ ಹೋಗಿದ್ವಿ, ಅವ್ಯಕ್ತವಾದ ಸ್ಥಿತಿಯಲ್ಲಿ ಏನು ಪ್ರವೇಶವಾಗಿದೆಯೋ, ಹಾಗೆ ಪ್ರವೇಶವಾಗುವಾಗ ಆ ಇಂದ್ರಿಯಗಳನ್ನು ತಗೊಂಡ ಒಳಗೋಗಿರ್ತದೆ. ಹೀಗಾಗಿ ಹೊರಗೆ ಬಂದಾಗ ಆ ಇಂದ್ರಿಯಗಳೇ ಹೊರಗೆ ಬರ್ತವೆ. ಇದರ ಭಾರಿ ಚಂದ ಇರ್ತದ, ಎಷ್ಟು ಚಂದ ಮಲಗಿಬಿಡದ. ಆಮೇಲೆ ಯಾರ ಕಣ್ಣಿನ ದೃಷ್ಟಿ ಚಲೋ ಅದ ಆ ಕಣ್ಣು ಓಪನ್ ಮಾಡಿಸು. ನೀವು ಓಪನ್ ಮಾಡೋ, ನನ್ನ ಕಣ್ಣು ಟಯರ್ಡ್ ಆಗಿದೆ, ನೀವು ಓಪನ್ ಮಾಡೋ, ಹಂಗೆ ಆಗದೇ ಇಲ್ಲ. ಅವರವರು ಯಾಕೆ ಹಾಗಾಗ್ತದೆ ಅಂದರೆ, ನಿದ್ರೆಗೆ ಹೋಗುವಾಗ ಅವರವರ ಇಂದ್ರಿಯಗಳಿಂದ ಸಹಿತವಾಗಿ ಆ ಶಬ್ದ ಅದ ನೋಡಿ, ತತ್ ಆತ್ಮಕಾನಿ ಕರಣಾನಿ ಭವಂತಿ. ತಾನೇ ಕಣ್ಣಾಗಿ ಒಳಗೆ ಹೋಗ್ಬಿಡ್ತಾನೆ, ತಾನೇ ಕಿವಿಗಳಾಗಿ ಒಳಗೆ ಹೋಗ್ಬಿಡ್ತಾನೆ. ಎದುರೊಳಗೆ ಹೋಗ್ತಾನೆ? ನಿದ್ರೆಯೊಳಗೆ. ಹೀಗಾಗಿ ಈಗ ಹೇಳಿ, ಅದಕ್ಕೆ ಅವ್ಯಾಕೃತ ಅಂತ ಕರೆಯೋಕ್ಕಾಗುತ್ತ? ಕಥಂ ಅವ್ಯಾಕೃತ? ಅದು ಅವ್ಯಾಕೃತ ಅಂತ ಕರೆಯೋಕ್ಕಾಗುದಿಲ್ಲ, ಯಾಕಂದ್ರೆ ಅಲ್ಲಿ ಇದೇನು ಏನಿದೆ ಕಾರಣ ಇದೆ. ವ್ಯಾಕೃತ ಅನ್ನುವ ಆಬ್ಜೆಕ್ಷನ್ಗೆ ನೈಷ ದೋಷ, ಅವ್ಯಾಕೃತಸ್ಯ ದೇಶಕಾಲ ವಿಶೇಷ ಅಭಾವಾತ್ ಯದ್ಯಪಿ ಪ್ರಾಣ ಅಭಿಮಾನೇ ಸತಿ ವ್ಯಾಕೃತತ್ವ ಪ್ರಾಣಸ್ಯ ತಥಾ ಪಿಂಡ ಪರಿಚ್ಛಿನ್ನ ವಿಶೇಷ ಅಭಿಮಾನ ನಿರೋಧ ಪ್ರಾಣೇ ಭವತಿ ಇತಿ ವ್ಯಾಕೃತ ಇವ ಪ್ರಾಣಃ ಸುಷುಪ್ತಿ ಪರಿಚ್ಛಿನ್ನ ಅಭಿಮಾನವತಾಂ. ಆಫ್ಟರ್ ಆಲ್ ಅವ್ಯಾಕೃತ ಅಂದ್ರಿಗೆ ಇನ್ನು ಆಬ್ಜೆಕ್ಷನ್ ಓಕೆ, ಅವ್ಯಾಕೃತ ಅಂದ್ರೆ ಏನು? ದೇಶ ಕಾಲ ವಿಶೇಷ ಅಭಾವ ಇವು ಯಾವ ವಿಶೇಷಗಳು ಅಲ್ಲಿ ಇರುವುದಿಲ್ಲ. ದಟ್ ಇಸ್ ಕಾಲ್ಡ್ ಅವ್ಯಾಕರಣ. ಗೊತ್ತಲ್ಲ, ದೇಶ ವಿಶೇಷ, ಕಾಲ ವಿಶೇಷ ಇವು ಎಲ್ಲಿ ಇಲ್ಲವೋ ಅದನ್ನು ಅವ್ಯಾಕೃತ ಅಂತ ಕರೀತಾರೆ. ಈಗಿದು ವ್ಯಾಕೃತ, ಯಾಕಂದರೆ ಇದು ದೇಶ ವಿಶೇಷ. ಹಾಲ್ನೊಳಗಿದ್ದೇವೆ, ರೂಮ್ನಲ್ಲಿದ್ದೇವೆ, ಈ ಕಟ್ಟಡದಲ್ಲಿ ಇದ್ದೇವೆ, ಈ ಬಡಾವಣೆಯಲ್ಲಿ ಇದ್ದೇವೆ, ಈ ಕೇರಿಯಲ್ಲಿ ಇದ್ದೇವೆ, ಇದು ದೇಶ ವಿಶೇಷ. ಕಾಲ ವಿಶೇಷ, ಇಷ್ಟು ಗಂಟೆಗೆ ಇದ್ದೀವಿ, ಇಷ್ಟು ಗಂಟೆಗೆ ಇದ್ದಿದ್ದಿಲ್ಲ, ಇಷ್ಟು ಗಂಟೆಗೆ ಬರಬಹುದು, ಇಷ್ಟು ಗಂಟೆಗೆ ನಾನು ನಿಮ್ಮನ್ನು ಸೇರಬಹುದು, ಇದು ಕಾಲ ವಿಶೇಷ. ದೇಶ ಕಾಲ ಈ ವಿಶೇಷಗಳು ಅವ್ಯಾಕೃತದಲ್ಲಿ ಇರುವುದಿಲ್ಲ. ಉಲ್ಟ ಮಾಡಿ, ಈ ವಿಶೇಷಗಳು ಎಲ್ಲಿ ಇರುವುದಿಲ್ಲವೋ ಅದನ್ನು ಅವ್ಯಾಕೃತ. ಹೋಗ್ಯಾನ, ಈ ವಿಶೇಷಗಳು ಎಲ್ಲಿ ಇರುವುದಿಲ್ಲವೋ ಅದು ಅವ್ಯಾಕೃತ. ಇತ್ತು ಅಂತಂದರೆ ಉಲ್ಟ ಮಾಡಿ, ಇತ್ತು ಅಂದರೆ ವ್ಯಾಕೃತ. ಓಕೆ, ನೈಸ್. ಈಗ ಮುಂದೆ ನೋಡೋಣ. ಯದ್ಯಪಿ ಒಂದು ವೇಳೆ ಪ್ರಾಣ ಅಭಿಮಾನೇ ಸತಿ, ಪ್ರಾಣದಲ್ಲಿ ಸಂಘಾತವಾಗಿದ್ದೇ ಆದರೆ, ಐಡೆಂಟಿಫೈ ಆಗಿದ್ದೇ ಆದರೆ, ಪ್ರಾಣದಲ್ಲಿ ಅಭಿಮಾನವನ್ನು ಹೊಂದಿದ್ದಾದರೆ, ಈಗ ಹೇಳು ವ್ಯಾಕೃತವೋ ಅವ್ಯಾಕೃತವೋ? ವ್ಯಾಕೃತ. ಹೀಗೆ ಯದ್ಯಪಿ ಪ್ರಾಣ ಅಭಿಮಾನೇ ಸತಿ ವ್ಯಾಕೃತತಾಯಿವ, ಅದಕ್ಕೆ ಪ್ರಾಪ್ತಿಯಾಗ್ತದೆ, ವ್ಯಾಕೃತ ಪ್ರಾಪ್ತಿಯಾಗ್ತದೆ. ವ್ಯಾಕೃತತಾಯಿವ ಪ್ರಾಣಸ್ಯ, ಪ್ರಾಣನಿಗೆ ಈಗೇನು ಪ್ರಾಪ್ತಿಯಾಯಿತು? ವ್ಯಾಕೃತತ್ವ ಪ್ರಾಪ್ತಿ. ತಥಾಪಿ ಪಿಂಡ, ಪಿಂಡ ಅಂದರೆ ಶರೀರ, ಫಿಸಿಕಲ್ ಬಾಡಿ, ಏನು ಭೌತಿಕ ಶರೀರ ಇದೆ ಇದಕ್ಕೆ ಪಿಂಡ ಅಂತ ಕರೀತಾರೆ. ತಥಾಪಿ ಪಿಂಡ ಪರಿಚ್ಛಿನ್ನ ವಿಶೇಷ ಅಭಿಮಾನ ನಿರೋಧ, ಈ ಶರೀರ ಅನ್ನುವ ಏನು ಅಭಿಮಾನ ಇರ್ತದೆ ಆ ಅಭಿಮಾನ ಇರೋದಿಲ್ಲ. ಆದರೆ ಯಾವ ಅಭಿಮಾನ ಇರ್ತದೆ ಅಲ್ಲಿ? ಈ ಶರೀರ ನಾನು ಎನ್ನುವ ಅಭಿಮಾನ ಇರೋದಿಲ್ಲ, ಆದರೆ ಪ್ರಾಣ ನಾನು ಅನ್ನೋ ಅಭಿಮಾನ ಇರ್ತದೆ ಅಂತ ಇಟ್ಟು. ಸೊ ಪ್ರಾಣ ನಾನು ಅನ್ನೋ ಅಭಿಮಾನ ಇದ್ದಾಗ ಅವನು ವ್ಯಾಕೃತನೇ, ಆದ್ರೆ ಶರೀರ ನಾನು ಅನ್ನೋ ಅಭಿಮಾನ ಹೋಗ್ಬಿಟ್ಟಿರ್ತದೆ, ಅವ್ಯಾಕೃತ. ಗೊತ್ತಾ ಇಲ್ಲ, ಪ್ರಾಣ ದೃಷ್ಟಿಯಿಂದ ನೋಡಿದರೆ ಅವನು ವ್ಯಾಕೃತ, ಶರೀರ ದೃಷ್ಟಿಯಿಂದ ನೋಡಿದರೆ ಅವನು ಅವ್ಯಾಕೃತ. ಈಗ ಶರೀರ ಅಭಿಮಾನ ಇರೋದಿಲ್ಲ. ಇನ್ನು ನೀವಂತೀರಿ ನಾನು ಉಸಿರಾಡಿಸ್ತಾ ಇದ್ದೇನೆ ಅನ್ನುವ ಅಭಿಮಾನ ಆದರೂ ಎಲ್ಲಿರ್ತದೆ? ಅನಿಸುತ್ತಲ್ಲ. ಗಾಢನಿದ್ರೆಯಲ್ಲಿ ಪ್ರಾಣ ಸಹಿತನಾಗಿ ನಾನು ಇಲ್ಲದೆ ಹೋದರೆ ಅನುಮಾನದಿಂದ ಹೇಳಬೇಕತೆ, ನಿದ್ರೆಯ ಪ್ರತಿಯೊಂದು ಅನುಭವವನ್ನು ಕೂಡ ನಾವು ಇನ್ಫರೆನ್ಸಿಯಲ್ಲೇ ಕನ್ಕ್ಲೂಷನ್ ಬರಬೇಕಾಗ್ತದೆ. ಅನುಮಾನವೇ ಪ್ರಮಾಣ, ಇದಕ್ಕೆ ಸಾಕ್ಷಾತ್ ಪ್ರಮಾಣ ಇಲ್ಲ, ಪ್ರತ್ಯಕ್ಷ ಪ್ರಮಾಣ ಇಲ್ಲ. ನಿದ್ರೆಯ ಯಾವುದೇ ಅನುಭವವನ್ನು ನಾವು ಹೇಳ್ಕೋಬೇಕಾದ್ರೂ ಕೂಡ ಅನುಭವದ ಆ ಅನುಮಾನದ ಆಧಾರ. ಈಗ ಅನುಮಾನ ಏನಪ್ಪ, ಇವೇ ಕಣ್ಣುಗಳಿಂದ ನಾನು ಅಲ್ಲಿ ಇದ್ದೆ ಅಂತಲೇ ಎಚ್ಚರಾದಾಗ ಇವೇ ಕಣ್ಣುಗಳು ತೆರೆಯಲ್ಪಡ್ತಾವೆ, ಇವೇ ಕಿವಿಗಳಿಂದ ನಾನು ಅಲ್ಲಿದ್ದೆ ಎಚ್ಚರಾದಾಗ ಇವೇ ಕಿವಿಗಳೇ ಕೆಲಸ ಮಾಡ್ತಾ ಇವೆ. ಯಾರ ಕಿವಿ ಕೆಲಸ ಮಾಡ್ತಾವೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಕಿವಿ ಕೆಲಸ ಮಾಡ್ತಾ ಇದೆ ಅಂತ ನಾನು ಹೇಳುವಾಗ ಆ ಅಭಿಮಾನ ನಾನು ಇಟ್ಕೊಂಡೇ ಅವ್ಯಾಕೃತದಲ್ಲಿ ಹೋಗಿರ್ತೀನಿ. ಆದ್ದರಿಂದ ಅವ್ಯಾಕೃತದಲ್ಲಿ ನಾನು ಇದ್ದೆ ಅನ್ನೋದು ಅನುಮಾನದಿಂದ ಸಿದ್ಧವಾಗ್ತದೆ. ಇಲ್ಲದೆ ಹೋದ್ರೆ ಅವಕಾಶವೇ ಇಲ್ಲ ಸಿದ್ಧ ಆಗಲಿಕ್ಕೆ. ಕಮಾನ್, ಸಿದ್ಧ ಮಾಡಿ ತೋರಿಸು. ಅದು ಎಚ್ಚರಾದ ಕೂಡಲೇ ಇವೇ ಕಣ್ಣ ಯಾಕೆ ತೆಗಿಬೇಕದು? ಒಂದು ವೇಳೆ ಪ್ರಾಣ ಮಾತ್ರ ಪ್ರಾಣದಲ್ಲಿ ಅದಕ್ಕೆ ಅಭಿಮಾನ ಇಲ್ಲದೆ ಹೋದರೆ, ಪ್ರಾಣದಲ್ಲಿ ಅಭಿಮಾನ ಇರಬೇಕು, ಆ ಪ್ರಾಣವು ಆ ಇಂದ್ರಿಯಗಳಲ್ಲಿ ಐಡೆಂಟಿಫೈ ಆಗಿರಬೇಕು, ಆ ಇಂದ್ರಿಯಗಳು ಪುನಃ ಎಚ್ಚರದಾಗಿ ಮತ್ತೆ ಬರಬೇಕು. ಆವಾಗ ಏನಾಗ್ತದೆ, ಅವನು ವ್ಯಾಕೃತ ಅವ್ಯಾಕೃತದಲ್ಲಿದ್ದ ಈಗ ವ್ಯಾಕೃತನಾದ ಅಂತ ಹೇಳಲಿಕ್ಕೆ ಸಾಧ್ಯ. ಐ ರಿಪೀಟ್ ಒನ್ಸ್ ಅಗೇನ್, ಪ್ರಾಣದ ಜೊತೆಗೆ ನಾನು ಇದ್ದಾಗ ನನ್ನ ಜೊತೆ ಆ ಇಂದ್ರಿಯಗಳೇ ಇರ್ತವೆ, ಹೀಗಾಗಿ ಎಚ್ಚರಾದಾಗ ಆ ಇಂದ್ರಿಯಗಳ ಸಹಿತವಾಗಿ ಆ ಪ್ರಾಣದ ಸಹಿತವಾಗಿ ನಾನು ಎಚ್ಚರ ಆಗ್ತೀನಿ. ಆದ್ದರಿಂದ ಅವ್ಯಕ್ತದಲ್ಲಿ ನಾನು ಇದ್ದಾಗಿಯೂ, ಗಾಢ ನಿದ್ರೆಯಲ್ಲಿ ನಾನು ಇದ್ದಾಗಿಯೂ ಕೂಡ ನಾನು ಅವ್ಯಾಕೃತನಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ನನಗೆ ಈ ಪ್ರಾಣಾದಿಗಳು ಇರ್ತವೆ, ಅನುಮಾನದಿಂದ ಎಚ್ಚರದನ್ನು ಹೇಳಲಿಕ್ಕಾಗ್ತದೆ. ಒಂದು ವೇಳೆ ಆ ಪ್ರಾಣಾದಿಗಳಿಂದ ನಾನು ಅಲ್ಲಿಲ್ಲ, ಆ ವಿಶೇಷವಾದ ವಿಷಯಗಳ ಮೂಲಕವಾಗಿ ನಾನು ಅಲ್ಲಿ ಇಲ್ಲ ಅಂತಂದರೆ ಎಚ್ಚರಾದಾಗ ನನಗೆ ಗೊತ್ತಿಲ್ಲ ಯಾರು ಕಂಠದೋ ಯಾರು ಕಿವಿ ಕೇಳಿಸೋದು ನನಗೆ ಗೊತ್ತಿಲ್ಲ. ಆದರೆ ಎಚ್ಚರಾದಾಗ ನನ್ನ ಕಣ್ಣೇ ಕಾಣಿಸ್ತದೆ, ನನ್ನ ಕಿವಿಗಳೇ ಕೇಳಿಸ್ಕೊತಾವೆ. ಯಾಕೆ ಅಂದರೆ ಇವು ನನ್ನ ಜೊತೆ ಇದ್ದು, ಇವು ಇದ್ದು ಅಂತಂದರೆ ಇವು ಅವ್ಯಾಕೃತ ಹೆಂಗಾಗ್ತವೆ, ವ್ಯಾಕೃತ ಆಗ್ತವೆ. ಶರೀರ ಇದ್ದಿದ್ದಿಲ್ಲ, ಹಾ ಓತು ಹರಿ ಶರೀರ ಇದ್ದಿತ್ತಲ್ಲ, ಅದಕ್ಕೆ ಅವ್ರಿಗೆ ಯದ್ಯಪಿ ಅಂತ ಶಬ್ದ ಹಾಕ್ತಾರೆ. ಯದ್ಯಪಿ ಒಂದು ವೇಳೆ ಪಿಂಡ ಪರಿಚ್ಛಿನ್ನ ವಿಶೇಷ ಅಭಿಮಾನ ನಿರೋಧ ಪ್ರಾಣೇ ಭವತಿ ಇತಿ ಅವ್ಯಾಕೃತ ಇವ ಪ್ರಾಣ ಸುಷುಪ್ತೆ ಪರಿಚ್ಛಿನ್ನ ಅಭಿಮಾನವತ. ಸುಷುಪ್ತೆ ಇನ್ನು ಗಾಢ ನಿದ್ರೆಗೆ ಹೋಗಿದ್ದಾದರೆ ಅಲ್ಲಿ ಯಾವ ಪರಿಚ್ಛಿನ್ನವೂ ನಮಗೆ ಕಂಡು ಬರೋದಿಲ್ಲ, ಭೇದಗಳು ಕಂಡು ಬರೋದಿಲ್ಲ. ದಟ್ಸ್ ಓಕೆ, ದಟ್ಸ್ ಓಕೆ. ಅದರೊಳಗೇನು ಅಬ್ಜೆಕ್ಷನ್ ಇಲ್ಲ ನಮಗೆ, ನನುವಿಗೆ ಆ ವಿಷಯದಲ್ಲಿ ಅಬ್ಜೆಕ್ಷನ್ ಇಲ್ಲ. ನನುವಿಗಿರೋ ಅಬ್ಜೆಕ್ಷನ್ ಏನು ಅಂತಂದರೆ, ನೀವು ಪ್ರಾಣನನ್ನು ವ್ಯಾಕೃತ ಅಂತ ಕರೆಯೋರಿದ್ದೀರೋ ಅವ್ಯಾಕೃತ ಅಂತ ಕರೆಯೋರಿದ್ದೀರೋ? ವ್ಯಾಕೃತ ಅಂತ ನೀವು ಕರೆದಿದ್ದಾದರೆ ಸುಷುಪ್ತಿ ಗಾಢ ನಿದ್ರೆಯಲ್ಲಿ ಕರ್ಣಾನಿ ಭವಂತಿ, ಸುಷುಪ್ತಿಯಲ್ಲಿ ಗಾಢ ನಿದ್ರೆಯಲ್ಲಿ ಮಾಡುವಾಗ ನಮಗೆ ಕರ್ಣಗಳು ಉಪಕರಣಗಳು ಇನ್ಸ್ಟ್ರೂಮೆಂಟ್ಸ್ಗಳು ಇಂದ್ರಿಯಗಳು ಇರುತ್ತವೆ ಇರ್ತವೆ, ಏಕೆ ಅವೇ ತೆಗಿತವೆ, ಆ ದ್ವಾರಗಳೇ ತಕ್ಕೋತವೆ ಎಚ್ಚರಿಕೆ ಬಂದಾಗ. ಅದರರ್ಥ ಏನವು ಇರ್ತವೆ. ಕಥಮ ಅವ್ಯಾಕೃತ, ಅದಕ್ಕೆ ನಾವು ವ್ಯಾಕೃತ ಅಂತ ಕರಿತೀವಿ. ನೋಡಪ್ಪ, ಶರೀರ ಅಭಿಮಾನ ಹೋಗ್ಬಿಟ್ಟಿರ್ತದೆ ಅವ್ಯಾಕೃತ. ಶರೀರ ಅಭಿಮಾನ ಹೋಗ್ಬಿಟ್ಟಿರ್ತದೆ ಅವ್ಯಾಕೃತ. ಆದರೆ ಯಾವ ಅಭಿಮಾನ ಇರ್ತದೆ? ಆ ಪ್ರಾಣ ಇಂದ್ರಿಯಗಳ ಅಭಿಮಾನ ಇರ್ತದೆ, ಆದ್ದರಿಂದ ವ್ಯಾಕೃತ. ಸೊ ಈಗ ಕಂಪ್ಯಾರಿಸನ್ ಕೊಡ್ತಾರೆ. ಯಥಾ ಪ್ರಾಣದಯೇ ಪರಿಚ್ಛಿನ್ನ ಅಭಿಮಾನಿನಾಂ ಪ್ರಾಣಃ ಅವ್ಯಾಕೃತಃ ತಥಾ ಪ್ರಾಣ ಅಭಿಮಾನಿನಃ ಅಪಿ ಅವಿಶೇಷ ಆಪತ್ತೌ ಅವ್ಯಾಕೃತತಾ ಸಮಾನ ಪ್ರಸವ ಬೀಜಾತ್ಮಕತ್ವಂ ಚ. ಯಥಾ ಯಾವ ಪ್ರಕಾರ ಪ್ರಾಣಲಯೇ ಪರಿಚ್ಛಿನ್ನ ಅಭಿಮಾನಿನಾಂ ಪ್ರಾಣಃ ಅವ್ಯಾಕೃತ. ಪರಿಚ್ಛಿನ್ನ ಅಭಿಮಾನಿ, ಪರಿಚ್ಛಿನ್ನ ಅಭಿಮಾನಿ ಅಂದ್ರೆ ಒನ್ ಹೂ ಹ್ಯಾಸ್ ಐಡೆಂಟಿಫೈಡ್ ವಿತ್ ದಿ ಲಿಮಿಟೇಷನ್ಸ್, ವಾಟ್ ಎವರ್ ಮೇ ಬಿ ಇಂದ್ರಿಯ ಲಿಮಿಟೇಷನ್ಸ್, ಮೇ ಬಿ ಥಾಟ್ ಲಿಮಿಟೇಷನ್, ಅದು ಭಾವ ಇರ್ಬೋದು, ಅನಿಸಿಕೆ ಇರ್ಬೋದು, ವೃತ್ತಿ ಇರ್ಬೋದು, ವಿಚಾರ ಇರ್ಬೋದು, ಅಥವಾ ಇಂದ್ರಿಯ ಇರ್ಬೋದು. ಪರಿಚ್ಛಿನ್ನ ಪರಿಚ್ಛಿನ್ನ ಪರಿಚ್ಛಿನ್ನ ಅಂದರೆ ಪರಿಮಿತಿಗೆ ಒಳಪಟ್ಟ ಯಾವುದೇ ವಿಷಯ ಪದಾರ್ಥಗಳಲ್ಲಿ ಅಭಿಮಾನಿ ಆದವನಿದ್ದಾನೋ ಪ್ರಾಣಲಯೇ ಪರಿಚ್ಛಿನ್ನ ಅಭಿಮಾನಿನ ಪ್ರಾಣ ಅವ್ಯಾಕೃತ. ಅವನು ಈಗಾಗಲೇ ಅದರಲ್ಲಿ ಅಭಿಮಾನವನ್ನು ಹೊಂದಿದ್ದರಿಂದಾಗಿ ಅಲ್ಲಿ ಅವನು ಅವ್ಯಾಕೃತವಾಗಿ ಇದ್ದಾನೆ ಅಂತ ನಾವು ಹೇಳಲೇಬೇಕಾಗ್ತದೆ. ಯಾಕೆಂದರೆ ಮೊಟ್ಟ ಮೊದಲು ಏನಾಗಿದ್ದ, ಅಭಿಮಾನಿ ಆಗಿದ್ದ. ಯಾವುದರಲ್ಲಿ ಅಭಿಮಾನಿಯಾಗಿದ್ದ? ಆ ಲಿಮಿಟೇಷನ್ಸಲ್ಲಿ, ಆ ವಸ್ತು, ಆ ವಿಷಯ, ಆ ಪದಾರ್ಥದಲ್ಲಿ ಅವನ ಅಭಿಮಾನಿಯಾಗಿದ್ದ. ಹೀಗಾಗಿ ಅವನನ್ನು ಒಪ್ಕೊಳ್ಳಿಕ್ಕೆ ಬೇಕಾಗ್ತದೆ. ಏನಂತ, ಅವನ ಅವ್ಯಾಕೃತ ಅಂತ ಒಪ್ಕೊಳ್ಳಿಕ್ಕಾಗ್ತದೆ. ಪ್ರಾಣಲಯೇ ಪರಿಚ್ಛಿನ್ನ ಅಭಿಮಾನಿನ ಪ್ರಾಣ ಅವ್ಯಾಕೃತ. ಇನ್ನು ಈ ಕಡೆ ಬರೋಣ. ತಥಾ ಪ್ರಾಣ ಅಭಿಮಾನಿನ ಅಪಿ, ಅವನು ಪ್ರಾಣ ಅಭಿಮಾನಿ ಆಗಿದ್ದಾಗ್ಯೂ ಕೂಡ ಅವಿಶೇಷ ಆಪತ್ತು ಅವ್ಯಾಕೃತ ಸಮಾನ. ಅವಿಶೇಷ ಪ್ರಾಣ ಅಭಿಮಾನಿನ ಅಪಿ, ಅವನು ಈ ಪ್ರಕಾರವಾಗಿ ಪ್ರಾಣದಲ್ಲಿ ಅಭಿಮಾನವನ್ನು ಹೊಂದಿದವನು ಆಗಿದ್ದರೂ ಕೂಡ ಅದನ್ನು ವಿಶೇಷವಾಗಿ ವಿಂಗಡಿಸಲಿಕ್ಕೆ ಒಂದರಿಂದ ಆಗೋದಿಲ್ಲ. ಗಾಢ ನಿದ್ರೆಯಲ್ಲಿ ಪ್ರಾಣ ಅಭಿಮಾನಿ ಆಗಿರ್ತಾನೆ, ಆದರೆ ಇದು ಚಕ್ಷುರಿಂದ್ರಿಯ, ಇದು ಶ್ರೋತ್ರ ಇಂದ್ರಿಯ. ಗಾಢ ನಿದ್ರೆಯಲ್ಲಿ ವಿಂಗಡಿಸಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಹೇಳ್ರಿ? ಅವನು ಅವನು ಯಾಕೆ ವಿಂಗಡಿಸಲು ಆಗೋದಿಲ್ಲ ಅಂತಂದ್ರೆ ಅವ್ಯಾಕೃತ ಸಮಾನ, ಅವೆಲ್ಲವುಗಳ ಜೊತೆ ಇದ್ದಾನೆ ವ್ಯಾಕೃತ, ಆದ್ರೆ ವಿಂಗಡಿಸಿ ನೋಡ್ಲಿಕ್ಕೆ ಆಗೋದಿಲ್ಲ. ಊರ್ ಫೆಲೋ, ಅವೆಲ್ಲವುಗಳ ಜೊತೆ ಇದ್ದಾನೆ, ಅದ್ರ ಜೊತೆ ಇದ್ದೇನೆ ಅಂತ ವಿಂಗಡಿಸ್ಲಿಕ್ಕೆ ಆಗೋದು. ಕಣ್ಣಿನ ಜೊತೆನೇ ಇದ್ದಾನೆ, ಕಿವಿಗಳ ಜೊತೆನೇ ಇದ್ದಾನೆ. ಇದಕ್ಕೆ ಏನು ಅನುಮಾನ ಸಿದ್ಧಾಗ್ತದೆ ಹೇಳಿ? ಎಚ್ಚರಾಕು, ಅವನ ಕಣ್ಣೇ ಓಪನ್ ಆಗ್ತವೆ, ಅವನ ಕಿವಿಗಳೇ ಓಪನ್ ಆಗ್ತವೆ. ಇದೇನು ತೋರಿಸ್ತದೆ? ಅವನವನ ಅವರವರ ಕಣ್ಣುಗಳ ಮೂಲಕವಾಗಿ ಅವರವರು ಗಾಢ ನಿದ್ರೆಯಲ್ಲಿ ಇದ್ದಾರೆ. ಸಿದ್ಧ ಆಯ್ತಾ? ಹೌದಾ? ಈಗ ಹಾಗಿರುವಾಗ ಅವರವರಿಗೆ ವ್ಯಾಕೃತ ಅನ್ನೋಣ ಅವ್ಯಾಕೃತ ಅನ್ನೋಣ, ಅವುಗಳ ಜೊತೆ ಇದ್ದರಿಂದಾಗಿ ವ್ಯಾಕೃತ ಅನ್ನೋಣ. ಹಾಗಾದರೆ ಅವನಿಗೆ ಆ ಗಾಢನಿದ್ರ ಸ್ಥಿತಿಯಲ್ಲಿ ಇವುಗಳನ್ನು ವಿಂಗಡಿಸಿ ನೋಡಲಿಕ್ಕಾಗ್ತದೋ? ಆಗೋದಿಲ್ಲ. ಅದನ್ನು ಅವ್ಯಾಕೃತ. ನೀವು ವ್ಯಾಕೃತನನ್ನು ಅವ್ಯಾಕೃತ ಅಂತ ಯಾಕೆ ಕರೆದ್ರಿ, ಅವ್ಯಾಕೃತನನ್ನು ವ್ಯಾಕೃತ ಅಂತ ಯಾಕೆ ಕರೆದ್ರಿ ಅನ್ನುವ ಪ್ರಶ್ನೆಗೆ ಜಿಜ್ಞಾಸೆ ನಡೆದಿದೆ. ನಾವು ವ್ಯಾಕೃತನಿಗೆ ಅವ್ಯಾಕೃತ ಅಂತ ಯಾಕೆ ಕರೆದಿವಿ ಅಂತಂದರೆ, ಇವನು ವ್ಯಾಕೃತನಾಗಿದ್ದರೂ ವಿಂಗಡಿಸ್ಲಿಕ್ಕಾಗೋದಿಲ್ಲ, ಅದನ್ನು ಅವ್ಯಾಕೃತ. ಇವನು ಅವ್ಯಾಕೃತ ಆದರೆ ಹಾಗರೆ ಇವನು ಮತ್ತೆ ಎಚ್ಚರಣೆ ಆಗುವುದಿಲ್ಲ ಅಂತ ಪ್ರಶ್ನೆ ಇಲ್ಲ. ತನ್ನ ದ್ವಾರಗಳ ಮೂಲಕ ಪುನಃ ಎಚ್ಚರ ಆಗ್ತಾನೆ, ಅದನ್ನು ವ್ಯಾಕೃತ. ಏಷಃ ವ್ಯಾಕೃತ, ಏಷಃ ಏವ ಅವ್ಯಾಕೃತ. ಶರೀರ ಅಭಿಮಾನ ಬಿಟ್ಬಿಡ್ತಾನೆ, ಮನಸ್ಸು ಬುದ್ಧಿಗಳ ಅಭಿಮಾನ ಬಿಟ್ಬಿಡ್ತಾನೆ, ಅವ್ಯಾಕೃತ ಸಮಾನ. ಕಥಂ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಪ್ರಸವ ಬೀಜಾತ್ಮಕತ್ವಂಚ. ಇನ್ನೇನು ಚಿಗುರು ಒಡಿಬೇಕು, ಮೊಳಕೆ ಒಡಿಬೇಕು, ಅದನ್ನೇನದು ವೃಕ್ಷ ಅಂತ ಕರೀತೀರ? ಅದಕ್ಕೆ ಬೇರೆ ಶಬ್ದನೇ ಇದೆ, ಮೊಳಕೆ. ಚಿಗುರು ಅದಕ್ಕೇನು ವೃಕ್ಷ ಅಂತ ಯಾರು ಕರೆಯೋದದು? ವೃಕ್ಷ ಅಂತ ಯಾವಾಗ ಕರಿತೀವಿ? ಅದು ಪೂರ ಪ್ರಕಟವಾದಾಗ, ವ್ಯಕ್ತವಾದಾಗ, ವ್ಯಾಕೃತವಾದಾಗ. ಹಾಗಾದ್ರೆ ಅದಕ್ಕೆ ಅವ್ಯಾಕೃತ ಅಂತ ಕರೆಯೋಣ. ಯಾಕಂದ್ರೆ ಬೀಜ ಮಾತ್ರವಾಗಿ ಉಳಿದಿಲ್ಲ, ಏನಾಗಿದೆ ಈಗ? ಪ್ರತಿಯೊಬ್ಬರ ಗಾಢ ನಿದ್ರ ಹೀಗಿರ್ತದೆ ನೋಡು. ಪ್ರಾಜ್ಞೆ ಹೇಗಿರ್ತಾನೆ? ಹೀಗಿರ್ತಾನೆ ಅವನು. ಪೂರ್ಣ ಎಚ್ಚರನೂ ಇಲ್ಲ, ಪೂರ್ಣ ಗೊತ್ತಿಲ್ಲದೇ ಇದ್ದವನು ಅಲ್ಲ. ಈ ಜಸ್ಟ್ ದೇರ್ ಗೊತ್ತಲ್ಲ. ಅದಕ್ಕೆ ಅದು ಉದಾಹರಣೆ ಪ್ರಸವ ಬೀಜಾತ್ಮಕತ್ವಂಚ. ಅಬೌಟ್ ಟು ಸ್ಪ್ರೌಟ್. ಓಕೆ. ತತ್ ಅಧ್ಯಕ್ಷಶ್ಚ ಏಕಃ ಅವ್ಯಾಕೃತ ಅವಸ್ಥಃ ಪರಿಚ್ಛಿನ್ನ ಅಭಿಮಾನಿನಾಂ ಅಧ್ಯಕ್ಷಾಣಾಂ ಚ ತೇನ ಏಕತ್ವಂ ಇತಿ ಪೂರ್ವಉಕ್ತಂ ವಿಶೇಷಣಂ ಏಕೀಭೂತಃ ವಿಜ್ಞಾನಘನಃ ಇತ್ಯಾದಿ ಉಪಪನ್ನಂ. ತಸ್ಮಿನ್ ಮುಕ್ತ ಹೇತುತ್ವಾಚ್ಚ ಗೋರಖ್ಪುರ ಯಾವತ್ತಿದೆ ಗೋರಖ್ಪುರ ಹೇತು ತತ್ವ ಅಲ್ಲ ಹೇತು ಯಾವುದು ಸೇಮ್ ಓಲ್ಡ್ ಎಡಿಷನ್ ಮಿಸ್ಟೇಕ್ ಇದೆ ಹೇತು ಹೇತುತ್ವ ಹೇತುತ್ವಾಚ್ಚ ಹೇತುತ್ವಾತ್ ಚ ಪ್ರಾಜ್ಞನು ತದ್ ಅಧ್ಯಕ್ಷ ಪ್ರಾಜ್ಞನು ಗಾಢ ನಿದ್ರೆಯಲ್ಲಿ ಪ್ರಾಜ್ಞನು ಅಧ್ಯಕ್ಷನಾಗಿರುತ್ತಾನೆ ಏಕ ಎರಡನೇ ಅಧ್ಯಕ್ಷ ಇಲ್ಲ ಒಬ್ಬನೇ ಅಧ್ಯಕ್ಷ ಅವ್ಯಾಕೃತ ಅವಸ್ಥ ಅವನು ಅವ್ಯಾಕೃತನಾಗಿ ಒಬ್ಬನೇ ಗಾಢ ನಿದ್ರೆಯಲ್ಲಿ ಅಧ್ಯಕ್ಷನಾಗಿರುತ್ತಾನೆ ಈಗ ಶರೀರದಲ್ಲಿ ಇದ್ದಾನೆ ಆದರೆ ಪರಿಚ್ಛಿನ್ನ ಅಭಿಮಾನಿನ ಹೌದಾ ಪರಿಚ್ಛಿನ್ನ ಅಭಿಮಾನಿನ ಅಧ್ಯಕ್ಷಾಣಾಂಚ ಅಧ್ಯಕ್ಷಾಣಾಂಚ ತೇನ ಏಕತ್ವಂ ಇತಿ ಪೂರ್ವೋಕ್ತಂ ವಿಶೇಷಣಂ ಏಕೀಭೂತಃ ಪ್ರಜ್ಞಾನಗಣಃ ಇತ್ಯಾದಿ ಉಪನ್ನಂ ತಸ್ಮಿನ್ ಯಾರ್ಯಾರು ಈ ಪ್ರಕಾರವಾಗಿ ಕಣ್ಣು ಕಿವಿ ಮೂಗು ಇವುಗಳಲ್ಲಿ ಅಭಿಮಾನಗೊಂಡಿದ್ದಾರೋ ಇವರೆಲ್ಲರೂ ಕೂಡ ಅವನಲ್ಲಿ ಅಧ್ಯಕ್ಷನಲ್ಲಿ ಏನಾಗ್ಬಿಡ್ತಾರೆ ಒಂದಾಗ್ಬಿಡ್ತಾರೆ ಆ ಅಧ್ಯಕ್ಷ ಯಾರ ಅಧ್ಯಕ್ಷ ಪ್ರಾಜ್ಞ ಆ ಪ್ರಾಜ್ಞ ಅಧ್ಯಕ್ಷನಲ್ಲಿ ಇವರೆಲ್ಲರೂ ಒಂದಾಗ್ಬಿಡ್ತಾರೆ ಇವರು ಇಂಡಿವಿಜುವಲ್ ದೇವತೆಗಳಿದ್ದಾರೆ ಇವರೆಲ್ಲ ಒಂದಾಗ್ಬಿಡ್ತಾರೆ ಈ ಪ್ರಕಾರವಾಗಿ ಆಗಿರೋದ್ರಿಂದ ಅವನೇ ಸರ್ವಜ್ಞ ಸರ್ವೇಶ್ವರ ಆಗ್ಬಿಟ್ನಲ್ವೋ ಇವನ್ನೆಲ್ಲ ಇಂದ್ರಿಯಗಳು ಅವನಲ್ಲಿ ಒಂದಾಗ್ಬಿಡೋದ್ರಿಂದ ಅವನು ಸರ್ವಜ್ಞನಾಗ್ಬಿಟ್ಟ ಯಾರೋ ಪ್ರಾಜ್ಞ ಪ್ರಾಜ್ಞನೇ ಸರ್ವಜ್ಞ ಸರ್ವೇಶ್ವರ ಆಗ್ಬಿಟ್ಟ ಅಪ್ಪಿ ತಪ್ಪಿ ಹಂಗೆ ನಿಂತಾರಿಗೆ ಬರಬೇಡ್ರಿ ಯಾಕೆಂದರೆ ಅವನು ಆ ಲಿಮಿಟೇಷನ್ ಮಾತ್ರ ಅಭಿಮಾನಿಯಾಗಿದ್ದಾನೆ ಯಾವ ಲಿಮಿಟೇಷನ್ಗೆ ಆ ಇಂದ್ರಿಯಗಳಿಗೆ ಮಾತ್ರ ಅಭಿಮಾನಿಯಾಗಿದ್ದಾನವನು ಟೋಟಲ್ ಅಭಿಮಾನಿ ಅಲ್ಲಲ್ವಲ್ಲ ಅವನಿಗೆ ಯಾಕೆ ಸರ್ವಜ್ಞ ಮಾಡ್ತೀರಾ ಅವನಿಗೆ ಸರ್ವಜ್ಞ ಸರ್ವೇಶ್ವರ ಅಂತ ಯಾವುದೇ ಪ್ರಕಾರವಾದಂತಹ ವಿಶೇಷಣಗಳನ್ನು ಅವನಿಗೆ ಕೊಡುವ ಅವಶ್ಯಕತೆ ಇಲ್ಲ ಆದರೆ ಅವನು ಅಷ್ಟಕ್ಕೆ ಮಾತ್ರ ಅವನಿಗೆ ಈಶ್ವರನೇ ಎಷ್ಟಕ್ಕೆ ಅಷ್ಟು ಮಾತ್ರವಾದ ಇಂದ್ರಿಯಗಳಿಗೆ ಅಷ್ಟು ಮಾತ್ರವಾದ ಜ್ಞಪ್ತಿಗೆ ಅವನು ಈಶ್ವರ ಅದು ದಟ್ಸ್ ಓಕೆ ಆದರೆ ಟೋಟಲಿ ಪರಮೇಶ್ವರ ಆಗಲಿಕ್ಕೆ ಸಾಧ್ಯವಿಲ್ಲ ಈ ಪ್ರಕಾರವಾಗಿ ಇನ್ನೊಂದು ಕಾರಣ ಕೊಡ್ತಾರೆ ದೇಶ ಕಾಲ ಅದರ ಮೇಲೆ ಲಾಜಿಕ್ ಬಂದಿದೆ ದೇಶ ಕಾಲ ಪರಿಚ್ಛಿನ್ನ ರಹಿತತ್ವ ಅಲ್ಲ ಅದೊಂದು ಬಂದಿದೆ ಅದಕ್ಕೆ ಏನು ಹೇಳ್ತಾರೆ ಉಕ್ತ ಹೇತುತ್ವಾಚ್ಚ ಈ ಮುಂಚಿತವಾಗಿ ಕಾರಣ ನಾವು ಹೇಳಿದ್ದೀವಿ ಏನು ಕಾರಣ ಅವನಿಗೆ ದೇಶಕಾಲ ಪರಿಚ್ಛಿನ್ನ ಅನ್ನುವಂಥದ್ದು ಇರುವುದಿಲ್ಲ ಅದು ಅವ್ಯಾಕೃತ ಆದರೆ ಇವನು ವ್ಯಾಕೃತ ಏಕೆಂದರೆ ಇವನು ಈ ಇಂದ್ರಿಯಗಳ ಸಹಿತವಾಗಿದ್ದಾನೆ ಆದ್ದರಿಂದ ವ್ಯಾಕೃತ ಮುಂದಿನ ಭಾಷೆಗೆ ಹೋಗ್ತೀವಿ 24ಕ್ಕೆ ಕಥಂ ಪ್ರಾಣಶಬ್ದತ್ವಂ ಅವ್ಯಾಕೃತಸ್ಯ ಪ್ರಾಣಬಂಧನಂ ಹಿ ಸೋಮ್ಯ ಮನಃ ಇತಿ ಶ್ರುತಿಃ ಪ್ರಾಣಶಬ್ದತ್ವಂ ಅವ್ಯಾಕೃತಸ್ಯ ಈ ಅವ್ಯಾಕೃತನಿಗೆ ಇವನಿಗೆ ಪ್ರಾಣ ಅನ್ನುವಂತಹ ಹೆಸರು ಬಂತಾದರೂ ಹೇಗೆ ಅವ್ಯಾಕೃತ ಅಂತೇಳಿ ಸುಮ್ಮನೆ ಇರ್ಬೇಕು ಅವನಿಗೆ ಯಾಕೆ ಪ್ರಾಣ ಅನ್ನೋ ಹೆಸರು. ಅವ್ಯಾಕೃತಸ್ಯ ಕಥಂ ಪ್ರಾಣ ಶಬ್ದತ್ವ, ಪ್ರಾಣ ಅನ್ನೋ ಹೆಸರು ಅವನಿಗೆ ಯಾಕೆ ಕೊಟ್ರಿ? ಏಕೆಂದರೆ ಕೋಟ್ ಇಷ್ಟು ಆಗಮ ಶ್ರುತಿಗಳ ಪ್ರಮಾಣಗಳಿವೆ. ನಂಬರ್ ಒನ್, ಪ್ರಾಣಬಂಧನಂ ಹಿ ಸೌಮ್ಯ ಮನಃ ಇತಿ ಶ್ರುತಿ ಛಾಂದೋಗ್ಯ. ಎಂತ ಹೇಳಿದ್ರೆ ಪ್ರಾಣದ ಬಂಧನಕ್ಕೆ ಮನಸ್ಸು ಒಳಪಟ್ಟಿರುತ್ತದೆ. ಪ್ರಾಣದ ಹಿಡಿತದಲ್ಲಿ ಮನಸ್ಸು ಒಳಪಟ್ಟಿರುತ್ತದೆ. ಕಮಾನ್, ಎಲ್ಲೋ ಕೇಳಿರಿ, ಪ್ರಾಣಬಂಧನ ದೀನ ಮಾನಸಂ ಈಗ ಚಿಂತನ ನಾಶಮೇ. ಪ್ರಾಣಬಂಧನ ಇಲ್ಲಿ ಹೇಳ್ತಾರೆ ಚಾಂದೋಗ್ಯ ಏನು ಹೇಳ್ತದೆ, ಹೇ ಸೌಮ್ಯ ಮನಃ ಪ್ರಾಣಬಂಧನ, ಮನಸ್ಸು ಪ್ರಾಣದ ಬಂಧನದಲ್ಲಿ ಇರುತ್ತದೆ. ಅಷ್ಟೇ ಅಲ್ಲ, ಮತ್ತೆ ಮುಂದುವರಿಸ್ತಾರೆ, ನಾನು ತತ್ರ ಸದೈವ ಸೌಮ್ಯ ಇತಿ ಪ್ರಕೃತಂ ಸದ್ ಬ್ರಹ್ಮ ಪ್ರಾಣ ಶಬ್ದ ವಾಚ್ಯಂ ನೈಷ ದೋಷ ಬೀಜಾತ್ಮಕಂ ಬೀಜಾತ್ಮಕತ್ವ ಅಭ್ಯುಪಗಮಾತ್ ಸತಃ. ಒಂದು ಆಬ್ಜೆಕ್ಷನ್ ತಗೋತಾರೆ ಈಗ, ಹೌದು ಮನಸ್ಸು ಪ್ರಾಣದ ಬಂಧನದಲ್ಲಿ ಇರುತ್ತದೆ ಅಂತ ಸೌಮ್ಯನನ್ನು ಉದ್ದೇಶಿಸಿ ಉಪನಿಷತ್ತು ಹೇಳ್ತದೆ. ಇದು ಏನು ತೋರಿಸ್ತದೆ ಅಂತಂದರೆ, ಮನಸ್ಸು ಪ್ರಾಣಬಂಧನದಲ್ಲಿ ಇದೆ ಇದರರ್ಥ. ಚಾಂದೋಗ್ಯದಲ್ಲಿ ಇನ್ನೊಂದು ಮಾತು ಹೇಳಿದ್ರಲ್ಲ, ಹೇ ಸೌಮ್ಯ ಇದಂ ಅಗ್ರೇ ಸದೇವ ಆಸೀತ್. ಈಗ ನಿಮ್ಮ ಹೇಳಿಕೆ ಬೇಕಾದ ಮನಸ್ಸೇವ ಆಸೀತ್. ಮೊದಲೇನಿತ್ತು, ಮನಸ್ಸು ಮಾತ್ರ ಇತ್ತು, ಆಮೇಲೆ ಆ ಮನಸ್ಸನ್ನೇ ಸತ್ ಅಂತ ಕರೆಯೋಣ. ನಾವು ಏನು ಸತ್ ಅಂತ ಕರಿತೋ ಅದು ಮನಸ್ಸು ಅಂತ ಕರೆಯೋಣ. ಆ ಮನಸ್ಸಿನಿಂದ ಇದೆಲ್ಲವೂ ಚಿಗಿಲ್ಕೊಂತು ಅಂತ ನಾವು ಇನ್ನೊಂದು ಫಿಲಾಸಫಿಯನ್ನು ತರುವ ಸಾಧ್ಯತೆ ಇದೆ. ಆದ್ದರಿಂದ ಆಕ್ಷೇಪ ಏನು ಅಂತಂದರೆ, ಇದು ಮೊದಲು ಸತ್ಯ ಆಗಿತ್ತು ಅಂತ ಸೌಮ್ಯನಿಗೆ ಉಪದೇಶ ಮಾಡುವಾಗ, ಈ ಸತ್ಯ ಅನ್ನುವಂಥದ್ದು ಬ್ರಹ್ಮ ಅಂತ ಏನು ಅಭ್ಯಾಸ ಮಾಡಿದ್ವಿ, ಆ ಬ್ರಹ್ಮ ಬೇರೆ ಯಾವುದೂ ಅಲ್ಲ, ಪ್ರಾಣ ಶಬ್ದದಿಂದಲೇ ಆ ಬ್ರಹ್ಮನ ಕರೆದಿದ್ದಾರೆ ಅಂತ ಇದು ಆಕ್ಷೇಪಣೆ. ಇದರ ಅಬ್ಜೆಕ್ಷನ್ ನೀವು ಯಾಕೆ ಇರಬಾರ್ದು, ಅವ್ಯಾಕೃತವಾಗಿ ಮೊದಲು ಇದ್ದದ್ದು ಏನು ಚಾಂದೋಗ್ಯದಲ್ಲಿ ಸದೈವ ಆಸೀತ ಅಂತ ಹೇಳುತ್ತಾರೆ, ಅದು ಇದ್ದದ್ದು ಅಂದರೆ ಪ್ರಾಣಸಹಿತವಾಗಿದ್ದದ್ದು ಪ್ರಾಣರಹಿತವಾಗಿದ್ದದ್ದು. ವೆರಿ ಗುಡ್, ಥ್ಯಾಂಕ್ ಯು. ಅದು ಆ ಸತ್ತನ್ನು ಪ್ರಾಣಸಹಿತವಾಗಿದ್ದದ್ದು ಅಂತ ಹೇಳಿದರೆ ಅದು ಬ್ರಹ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಒಂದು ಕಡೆಗೆ ನೀವು ಸತ್ ಬ್ರಹ್ಮ ಅಂತ ಹೇಳ್ತೀರಿ, ಆಮೇಲೆ ಇನ್ನೊಂದು ಕಡೆಗೆ ಅದು ಪ್ರಾಣಸಹಿತವಾಗಿದೆ ಅಂತ ಹೇಳ್ತೀರಿ. ಅದು ಪ್ರಾಣಸಹಿತವಾಗಿದೆ ಅಂತ ಹೇಳಿದ್ದಕ್ಕೆ ಅದನ್ನು ನೀವು ಅವ್ಯಾಕೃತ ಅಂತ ಕರಿತೀರಿ. ಅವ್ಯಾಕೃತ ಅಂತ ಹೇಳಿದ್ದಕ್ಕೆ ಅದಕ್ಕೆ ವ್ಯಾಕೃತವಾಗುವ ಚಾನ್ಸ್ ಇದೆ ಅಂತ ಹೇಳ್ತೀರಿ. ವ್ಯಾಕೃತವಾಗಿದೆ ಚಾನ್ಸ್ ಇದೆ ಅಂತ ಹೇಳಿದ್ಮೇಲೆ ಅದು ಚಿಗಿರ್ತದೆ ಅಂತಾಯಿತು. ಅದು ಚಿಗಿರ್ತದೆ ಅಂದಮೇಲೆ ಅದಕ್ಕೆ ಈ ಪ್ರವೃತ್ತಿಗಳೆಲ್ಲ ಇವೆ ಅಂತಾಯಿತು. ಯಾವ ಪ್ರವೃತ್ತಿಗಳು, ಗುಣ ಇತ್ಯಾದಿ ಪ್ರವೃತ್ತಿಗಳು ಇವೆ ಅಂತಾಯಿತು. ಎಲ್ಲಿ ಬ್ರಹ್ಮ ನಿರ್ಗುಣ ಬ್ರಹ್ಮ, ಎಲ್ಲಿ ಸಗುಣ ಸಹಿತವಾದ ಬ್ರಹ್ಮನ ನೀವು ಸಿದ್ಧ ಮಾಡ್ತೀರಿ. ಆದ್ದರಿಂದ ಸತ್ ಏವ ಆಸೀತ ಅನ್ನುವ ಸೌಮನಿಗೆ ಕೊಟ್ಟ ಉಪದೇಶ ಎಷ್ಟು ಮಟ್ಟಿಗೆ ಬ್ರಹ್ಮ ಅನ್ನೋ ಅರ್ಥವನ್ನು ಹೊಂತದೆ ಅಥವಾ ಪ್ರಾಣ ಅನ್ನೋ ಅರ್ಥವನ್ನು ಹೊಂತದೆ ಅನ್ನುವುದು ಪ್ರಕೃತ ಜಿಜ್ಞಾಸ. ಹೆಂಗೆ ಮಾಡೋದೀಗ ಅವರು ಮೊದಲೇ ಯಾವಾಗಲೂ ಭಗವತ್ಪಾದಾಚಾರ್ಯರು ಮೊದಲನೇ ವಾಕ್ಯ ಹೇಳ್ತಾರೆ, ಇದೇನು ತಪ್ಪಿಲ್ಲಪ್ಪ ಎಲ್ಲ ಸರಿಯಾಗಿ ಇದೆ, ಅದು ಸರಿಯಾಗಿ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಪೂರ ಭಾಷ್ಯ. ಪರಿಹಾರ. ಆಕ್ಷೇಪ ಆಯ್ತಲ್ಲ, ಸದೈವ ಸೌಮ್ಯ ಇತಿ ಪ್ರಕೃತಂ ಸದ್ಬ್ರಹ್ಮ ಪ್ರಾಣಶಬ್ದ ವಾಚ್ಯಂ ನೈಷ ದೋಷ ನೈಷ ದೋಷ ಬೀಜಾತ್ಮಕತ್ವ ಅಭ್ಯುಪಗಮಾತ್ ಸ್ವತಃ ಯದ್ಯಪಿ ಸದ್ಬ್ರಹ್ಮ ಪ್ರಾಣಶಬ್ದ ವಾಚ್ಯಂ ತತ್ರ ತಥಾಪಿ ಜೀವ ಪ್ರಸವ ಬೀಜಾತ್ಮಕತ್ವಂ ಅಪರಿತ್ಯಜ್ಯ ಇವ ಪ್ರಾಣಶಬ್ದತ್ವಂ ಸತಃ ಸತ್ಶಬ್ದ ವಾಚ್ಯತಾ ಚ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜಯ. ಜೈ ಶ್ರೀ ದಯಾನಂದ ಜೀ.